ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚಾಲನೆ. ಅಡಿಕೆ ಬೆಳೆಗೆ ತಗುಲಿರುವ ರೋಗ ನಿಯಂತ್ರಣಕ್ಕೆ ಔಷಧಿ ಸಿಂಪಡಣೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯಗಳ ಪರಿಣಾಮಕಾರಿ ಆಡಳಿತ ನಿರ್ವಹಣೆ, ಕೇಂದ್ರದ ಜೊತೆ ರಾಜ್ಯ ಒಪ್ಪಂದಕ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:51. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರ ತಿನ್ನೋಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣದಿಂದ ತಪ್ಪಿಸ್ಕೊಳ್ಳೋಕೆ ಉಪಾಯ, ಅದನ್ನೇ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು, ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. 400 meters ಅಂತರದಲ್ಲಿ ಮುನಿಯ ಪ್ರಾಪರ್ಟೀಸ್ ನ ಕೃಷ್ಣಕೇಶ ಲೇಔಟ್ ನಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಹೊಂದಿರುವ ಇದ್ದು, ಆಸಕ್ತರು ಸಂಪರ್ಕಿಸಬೇಕಾದ ಟೋಲ್ ಫ್ರೀ ನಂಬರ್ 1800-42-5391. ಭುಗತಾನ್ ಕರ್ನೆ ಸೇ ಆಪ್ಕೊ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೆ COVID-19 ಪರಿವಾರ್ ಕೆ ಲಿಯೆ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹಿ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಕುರಿತು ಮಂಗಳೂರು ಕೊಡಿಯಾಲ್ಬೈಲಿನ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ನಮಸ್ಕಾರ ಸರ್. ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಬಹಳಷ್ಟು ಮುಖ್ಯವಾಗ್ತದೆ ಅಂತ ಕೇಳಿದ್ವಿ. ಅದರಲ್ಲೂ ಇತ್ತೀಚಿನ ದಿವಸಗಳಲ್ಲಂತೂ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಒಂದು ಹೈನುಗಾರರು ಒಂದು ರೀತಿಯ ಆತಂಕದ ಪರಿಸ್ಥಿತಿಯಲ್ಲಿದ್ದಾರೆ. ವಿಶೇಷವಾಗಿ ಚರ್ಮ ಗಂಟು ರೋಗ ಇದು ಸಾಕಷ್ಟು ಬಾಧಿಸ್ತಾ ಇರುವುದನ್ನು ನಾವು 2-3 ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ಅಲ್ಲದೆ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೂಡ ಇದು ಕಾಣಿಸಿಕೊಂಡಿತ್ತು. ಯಾವುದೇ ಮರಣ ಸಂಭವಿಸಿರಲಿಲ್ಲ. ಆದರೆ ಈ ಬಾರಿ ನಮ್ಮ ದೇಶದ ನಾನಾ ಕಡೆ ಉತ್ತರ ಈ ರೋಗ ವ್ಯಾಪಕವಾಗಿ ಕಾಣಿಸಿಕೊಂಡಿದೆ. ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಮರಣವೂ ಸಂಭವ. ಚರ್ಮ ಗಂಟು ರೋಗ ಹಾಗಂದ್ರೆ ಏನು, ಹಾಗೂ ಅದರ ಒಂದು ಕಾರಣ ಏನು ಮತ್ತು ಚಿಹ್ನೆಗಳು ಯಾವ ರೀತಿ ಇರ್ತವೆ? LST ಅಂತ ನಾವು ಇಂಗ್ಲಿಷ್ನಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಇದನ್ನು ಚರ್ಮ ಗಂಟು ಕಾಯಿಲೆ ಅಂತ ಹೇಳ್ತೇವೆ. ಸರಿ. ಇದು ಮೂಲತಃ ಕಂಡು ಬಂದಿದ್ದು ಪ್ರಥಮವಾಗಿ ಆಫ್ರಿಕಾ ಖಂಡ ಕಾಣಿಸ್ಕೊಳ್ತಾ ಇದೆ. ಇದು ಒಂದು ವೈರಾಣುವಿಂದ ಬರುವಂತಹ ಒಂದು ಕಾಯಿಲೆ. ಕ್ಯಾಪ್ರಿಪಾಕ್ಸ್ ಅಂತ ಸೊಳ್ಳೆಯಿಂದ, ನೊಣದಿಂದ, ಹಾಗೆ ಉಣ್ಣೆ ಒಣಗಂತ ನಮ್ಮ ಈ ಭಾಗದಲ್ಲಿ ಏನು ಹೇಳ್ತೇವೆ ಅದರಿಂದ ಹರಡ್ತದೆ. ಈ ಚರ್ಮ ಗಂಟು ರೋಗ ಇದೆ ಎನ್ನುವುದನ್ನು ಹೇಗೆ ಗುರುತಿಸಬಹುದು? ಈ ರೋಗದ ಲಕ್ಷಣ ಜ್ವರ ಇರ್ತದೆ. ಅದು ಆಹಾರವನ್ನು ತ್ಯಜಿಸ್ತದೆ, ನಿರಾಕರಣೆ ಮಾಡ್ತದೆ. ಹಾಲಿನ ಇಳುವರಿ ಕೂಡ ಕಡಿಮೆ, ಒಂದು ಗುಳ್ಳೆಗಳು ಅಥವಾ ಗಡ್ಡೆಗಳು ಕಾಣಿಸ್ಕೊಳ್ತದೆ. ಕ್ರಮೇಣವಾಗಿ ಈ ಗಡ್ಡೆಗಳು ನೊಣ ಅಥವಾ ಬೇರೆ ಸೊಳ್ಳೆಗಳು ಕೂಡುದರಿಂದ ಅದು ದೊಡ್ಡವಾದಂಥ ಗಾಯಕ್ಕೆ ಅವಕಾಶ. ಬೇವಿನ ಎಣ್ಣೆ ಅಥವಾ ಇತರ ಮುಲಾಮುಗಳು ಹಚ್ಚುವುದರಿಂದ ನಾವು ಅದನ್ನು ಕಾಪಾಡಬಹುದು. ಸೊಳ್ಳೆ ಭಾಗದಲ್ಲಿ ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಆಗಿ ಬರ್ತದೋ ಅಥವಾ ಕೆಲವು ಪ್ರದೇಶದಲ್ಲಿ ಮಾತ್ರ ಜಾಸ್ತಿ ಬರುವಂತಹದ್ದು ಅಂತ ಇದೆಯಾ? ಹಾಗೆ ಇದರ ಗುಳ್ಳೆಗಳು ದೊಡ್ಡದಾಗಿ ಕಾಣಿಸಿಕೊಳ್ತದೆ, ಇಲ್ಲದಿದ್ರೆ ದೇಹದ ಇಡೀ ಭಾಗದಲ್ಲಿ ಕೆಚ್ಚಲಿನಲ್ಲಿ ಕೂಡ ಬರಬಹುದು. ಖಂಡಿತ ಎಲ್ಲಿರ್ತದೆ ಅಲ್ಲಿ ನಿಮಗೆ ದೊಡ್ಡ ಗುಳ್ಳೆಗಳಾಗಿ ಕಾಣಿಸ್ತದೆ. ಅದಲ್ಲದೆಯೂ ಬೇರೆ ಕಡೆ ಕೂಡ ಈ ಗುಳ್ಳೆಗಳು ಕಾಣಿಸ್ಕೊಳ್ತದೆ, ಮುಖದಲ್ಲಿಯೂ ಇರ್ತದೆ, ಇಡೀ ದೇಹದ ಎಲ್ಲಾ ಭಾಗದಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ತದೆ. ಅಂದ್ರೆ ಈಗ ಕರುಗಳಿಗೂ ಕೂಡ ಬರಬಹುದು ಅಥವಾ ಎಲ್ಲ ವಯೋಮಾನದ? ಇದು ಎಲ್ಲಾ ವಯೋಮಾನದ ಜಾನುವಾರುಗಳಿಗೂ ಈ ಕಾಯಿಲೆ ಬಂತ್ರಣ ಮುಖ್ಯವಾಗಿ ಆಗಬೇಕಾಗತ್ತೆ. ಉದಾಹರಣೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ರಕ್ತ ಹೀರುವ ಪ್ರಾಣಿ ಸೊಳ್ಳೆ ಇರಬಹುದು, ನೊಣ. ಫಾಗಿಂಗ್ ಅಥವಾ ಈ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ, ಕ್ರಿಮಿನಾಶಕ ಸಿಂಪಡಣೆ ಮಾಡುವುದರಿಂದ ಅಂದ್ರೆ ಎಲ್ಲಿ ನೀ ಸೊಳ್ಳೆ ಇರಬಹುದು, ನೊಣ ಇರಬಹುದು, ಇವುಗಳ ಸಂತಾನೋತ್ಪತ್ತಿಯನ್ನು ನಾವು ತಡೆಗಟ್ಟಬಹುದು. ತನ್ಮೂಲಕ ಇವುಗಳ ಈ ಕಾಯಿ ನಾವು ಗೋಟ್ ಪಾಕ್ಸ್ ಲಸಿಕೆ ಅಂತ ಹೇಳ್ತೇವೆ. ಆ ಲಸಿಕೆಯನ್ನು ನೀಡುವುದರಿಂದ ಇದಕ್ಕೆ ಕ್ರಾಸ್ ಇಮ್ಯುನಿಟಿ ಬರ್ತದೆ, ನಾವು ಮಾಡ್ತಾ ಇದ್ದೇವೆ. ಹಾಗೆ ಇನ್ನು ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅನ್ನುವಂತ ಹಾಗೆ 2-3% ಸೋಡಿಯಂ ಹೈಪೋಕ್ಲೋರೇಟ್ ದ್ರಾವಣದಿಂದ ಸ್ವಚ್ಛ ಮಾಡುವುದಾಗಲಿ ಅಥವಾ ಫಾರ್ಮ್ನಿಂದ ಅದರಿಂದ ಸ್ವಚ್ಛ ಮಾಡುವುದರಾಗಿ ಮಾಡಿದರೆ ನಮಗೆ ಈ ಒಂದು ಕ್ರಿಮಿಗಳ ನಿಯಂತ್ರಣ ಮಾಡಿಕೊಳ್ಳಲಿಕ್ಕಾಗುತ್ತೆ. ಅದನ್ನು ಗುರುತಿಸುವಂತಹದ್ದು ಮತ್ತು ಪ್ರತ್ಯೇಕಿಸುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಇದು ನಾವು ಅಂದರೆ ನಮ್ಮಲ್ಲಿ ಏನೋದನ್ನ ಬೇರ್ಪಡಿಸುವಂಥದ್ದು ಕಾರ್ಯಕ್ರಮ ಮಾಡ್ತೇವೆ. ಯಾಕೆಂದರೆ ಅದನ್ನು ನಾವು ಬೇರ್ಪಡಿಸಿದಾಗ ಅವು ಆರೋಗ್ಯವಂತ ಜಾನುವಾರುಗಳು ಅಥವಾ ನೋವಿನ ಔಷಧಿಗಳನ್ನು ನೀಡುವುದರಿಂದ ಅವುಗಳನ್ನು ಗುಣಪಡಿಸಲಿಕ್ಕೂ ನಾವು ಇದು ಸಾಧ್ಯ ಆಗ್ತದೆ. ಈಗ ಜಾನುವಾರುಗಳನ್ನ ಒಂದು ಸಾಂಪ್ರದಾಯಿಕವಾಗಿ ಗುಡ್ಡಕ್ಕೆ ಬಿಟ್ಟು ಬೆಳೆಯುವುದು ಬಿಡುವಂತಹ ಒಂದು ಪದ್ಧತಿಯು ಕೂಡ ಇರ್ತದೆ, ಅದರಲ್ಲಿ ಇದರ ಸಂಖ್ಯೆ ಜಾಸ್ತಿ ಆಗ್ತದೋ ಹೇಗೆ? ಖಂಡಿತ, ಯಾಕಂದ್ರೆ ಒಮ್ಮೆ ಜಾನುವಾರುಗಳು ಮೇಲಿಕ್ಕೆ ಹೋದಾಗ ಗುಂಪು ಖಂಡಿತ ಇದು ಯಾವುದೇ ವೈರಸ್ ಕಾಯಿಲೆ ಮೂಲತಃ ಆ ಕಾಯಿಲೆಯಿಂದ ಸಾಯುವುದಕ್ಕಿಂತ ಜಾಸ್ತಿ ಬೇರೆ ಕಾಯಿಲೆಗಳ ಜೊತೆಗೂ ಅಂದ್ರೆ ಅದರ ಇಮ್ಯುನಿಟಿ ಏನು ಅದರ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗಗಳೇ ಜಾಸ್ತಿ ಬಿಟ್ಟರೆ ಈ ಕಾಯಿಲೆಯಿಂದ ಸಾಯುವ ಸಂಭವಗಳು ಕಡಿಮೆ. ಈಗ ಈ ಚಿಕಿತ್ಸೆ ಒಂದು ಜಾನುವಾರಿನ ರೋಗ ನಿರೋಧಕ ಶಕ್ತಿಯನ್ನು ಅವಲಂಬನೆ ಮಾಡಿಕೊಂಡಿದ್ದು ಇದೆ. ಕೋವಿಡ್ ಸಂದರ್ಭ ಜಾನುವಾರುಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದ ಪಕ್ಷದಲ್ಲಿ ಆ ಜಾನುವಾರುಗಳು ಈ ರೋಗಕ್ಕೆ ತುತ್ತಾಗ್ತವೆ. ಹಾಗೆ 2-5% ಪ್ರಮಾಣದಲ್ಲಿ ಸಾವು ಸಂಭವಿಸುತ್ತದೆ ಈ ಕಾಯಿಲೆಯಲ್ಲಿ. ಈಗ ನಮ್ಮ ಅನುಸರಿಸಬೇಕು, ಈಗಾಗಲೇ ತಾವು ಮಾಧ್ಯಮದಲ್ಲಿ ನೋಡಿದ ಹಾಗೆ ಕರ್ನಾಟಕದಲ್ಲಿ ಬಹುತೇಕ 28 ಒಂದು 4,380 ಗ್ರಾಮಗಳಲ್ಲಿ ಈ ರೋಗ ಈಗಾಗಲೇ ನಮ್ಮ ಅಂಕಿಅಂಶಗಳ ಪ್ರಕಾರ ಬಿಳಿಯೂರು ಗ್ರಾಮದಲ್ಲಿ ಒಂದು ಪ್ರಕರಣ ಕಂಡು ಬಂದಿದ್ದು, ಒಂದು ಮನೆಯಲ್ಲಿ 3 ಜಾನುವಾರುಗಳಿಗೆ ಪ್ರಮುಖವಾಗಿದ್ದವೆ. ಈಗ ರೈತರ ಮಟ್ಟದಲ್ಲಿ ಇಂಥದನ್ನ ಗುರುತಿಸುವಂತಹದ್ದು ಮತ್ತು ಮಾಹಿತಿಯನ್ನ ಇಲಾಖೆಯ ಜೊತೆಗೆ ಹಂಚಿಕೊಳ್ಳುವಂತಹದ್ದು ಇದು ಎಷ್ಟರ ಮಟ್ಟಿಗೆ ಮುಖ್ಯವಾಗ್ತದೆ? ಖಂಡಿತ, ಈಗ ಈ ಭಾಗದಲ್ಲಿ ನಾವು ರೈತರ ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ನಾವು ಈಗಾಗಲೇ ನಮ್ಮ ಎಲ್ಲ ವೈದ್ಯರಿಗೆ ಎಲ್ಲಿಯಾದರೂ ಈ ಪ್ರಕರಣ ಕಂಡು ಬಂದಲ್ಲಿ ನಾವು ನಮಗೆ ಕೂಡಲೇ ತಿಳಿಸಬೇಕು, ಆ ಭಾಗದಕ್ಕೆ ನಾವು ಹೆಚ್ಚಿನ ಅನುಭವ ಆಗ್ತಾ ಇರುವ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಹಾಗೆ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಕೂಡ ಅವರ ಗ್ರಾಮ ಮುಖಾಂತರ ನೀಡಿದ್ದೇವೆ. ಈ ಬಗ್ಗೆ ಅಂದ್ರೆ ಚರ್ಮ ಗಂಟು ರೋಗದ ಬಗ್ಗೆ ಹೆಚ್ಚಿನ ವಿವರ ಅಥವಾ ಮಾಹಿತಿ ಬೇಕಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಮತ್ತೆ ರೈತರು ಯಾರ ಸಂಪರ್ಕದಲ್ಲಿ ಇದ್ರೆ ಒಳ್ಳೇದು? ಇದನ್ನು ಸಂಪರ್ಕ ಮಾಡಬೇಕಾದ್ದು ಬಹಳ ಮುಖ್ಯ. ಹಾಗಾಗಿ ಹತ್ತಿರದ ಪಶುವೈದ್ಯ ಸಂಸ್ಥೆಗಳನ್ನು ಇರಬಹುದು, ಇಲ್ಲ KMF ಪಶುವೈದ್ಯರನ್ನು ಕೂಡ ಸಂಪರ್ಕಿಸಬಹುದು. ಮಾಹಿತಿ ನೀಡಿದಾಗ ನಾವು ಆ ಭಾಗಕ್ಕೆ ಇವರು ಒಂದು ಗ್ರಾಮದಲ್ಲಿ ನಾವು ಈಗಾಗಲೇ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಲಸಿಕೆ ಪ್ರೊಡಕ್ಷನ್ ಅಂದ್ರೆ ಅದರ ಉತ್ಪಾದನೆ ಬಹಳ ಈಗ ನಿಧಾನ ಒಂದು ಕಾಯಿಲೆ ಬಂದಿರೋದ್ರಿಂದ ಲಸಿಕೆ ಕೂಡ ಉತ್ಪಾದನೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಆದ ನಮಗೆ ಸರಬರಾಜು ಆದ ಬಳಿಕ ನಾವು ಪ್ರತಿಯೊಂದು ಜಾನುವಾರುಗಳಿಗೂ ಈ ಲಸಿಕೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅಂದ್ರೆ ನಾವು ಈಗ ಎಲ್ಲಾ ಜಾನುವಾರುಗಳಿಗೆ ಕೊಡಬೇಕಂತ ನಮ್ಮ ಇಲಾಖೆ ಉದ್ದೇಶ. ಅದರಂತೆ ನಾವು ಲಸಿಕೆ ಸರಬರಾಜು ಆದ ಬಳಿಕ ಪ್ರತಿಯೊಂದು ಜಾನುವಾರುಗಳಿಗೂ ಈ ಲಸಿಕೆಯನ್ನು ನೀಡುವ ಕಾಲುಬಾಯಿ ಜ್ವರದ ವಿರುದ್ಧದ ಲಸಿಕೆ ಹಾಗೆ ಬಹಳ ಸಂತೋಷ. ಗಂಟು ರೋಗ ಇದರ ಕಾರಣ ಏನು, ಯಾವ ರೀತಿ ಚಿಹ್ನೆಗಳಿರ್ತವೆ ಹಾಗೂ ಯಾವ ರೀತಿ ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆ ಮಾಡುವ? ಇದುವರೆಗೆ ಜಾನುವಾರುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ ಮತ್ತು ಚಿಕಿತ್ಸೆ ಈ ಕುರಿತು ಮಂಗಳೂರು ಕೊಡಿಯಾಲ್ಬೈಲಿನ ಪಶುಸಂಗೋಪನಾ ಇಲಾಖೆ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳ ಸರ್ಕಾರ. ಕೃಷಿ ಮಾಹಿತಿ ಕೇಳೋಣ. ಯಾವ ರೀತಿ ಇದನ್ನ ತಯಾರಿಸಿ ಬಳಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನೈಸರ್ಗಿಕ ಕೃಷಿಯ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದರ ಜೊತೆಗೆ ಬೇಸಾಯಕ್ಕೆ ಹೆಚ್ಚು ಹಣ ಖರ್ಚು ಮಾಡದೆ ಬೆಳೆಯನ್ನು ಬೆಳೆಯುವಂತಹದ್ದು ಇದು ಇಂದಿನ ಅಗತ್ಯ ಅಂತಲೇ ಹೇಳಬೇಕು. ರೈತರಿಗೆ ಕೃಷಿ ಲಾಭದಾಯಕ. ನೈಸರ್ಗಿಕ ಕೃಷಿಯು ರೈತರನ್ನ ಸ್ವಾವಲಂಬಿಯಾಗಿಸುವ ಕೃಷಿಯಾಗಿದ್ದು ಸ್ಥಳೀಯವಾಗಿ ಲಭ್ಯವಿಧಿಸದೆ ನೈಸರ್ಗಿಕ ತತ್ವಗಳ ಆಧಾರದ ಮೇಲೆ ಕೈಗೊಳ್ಳುವಂತಹ ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿ ವಿಧಾನ ಅಂತಲೇ ಹೇಳಬಹುದು. ನೈಸರ್ಗಿಕ ಕೃಷಿ ವೈಜ್ಞಾನಿಕ ಹಾಗೂ ಕೌಶಲ್ಯಯುತವಾಗಿದ್ದು ಸ್ಥಳೀಯವಾಗಿ ಹಾಗೆಯೇ ಅವುಗಳನ್ನು ಸಮರ್ಪಕವಾಗಿ ಉಪಯೋಗ ಮಾಡಿ ಆಹಾರದ ಉತ್ಪಾದನೆಯನ್ನು ಹೆಚ್ಚಿಸುವುದು. ಉತ್ಪಾದಕತೆ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿಸಿದ್ದು ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಪದಾರ್ಥಗಳ ಕೊಳೆಯಿಸುವಿಕೆ, ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಿಕೆ ಮತ್ತು ಚಲನಶೀಲತೆ ಹಾಗೂ ಇಲ್ಲದಂತಹ ಉದ್ದೇಶ. ಕೃಷಿಯಲ್ಲಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಿ ನೈಸರ್ಗಿಕ ವಿಧಾನಗಳಿಂದ ಕಳೆ ರೋಗ ಹೆಚ್ಚಿಸುವುದಕ್ಕೆ ಇದು ಕೂಡ ಒಂದು ಪ್ರಮುಖವಾದಂತಹ ದಾರಿಯಾಗಿದೆ. ನೈಸರ್ಗಿಕ ಕೃಷಿಗೆ ಬೇಕಾಗಿರುವಂತಹ ಪರಿಕರಗಳನ್ನು ತಯಾರಿಸುವ ಮತ್ತು ಬಳಸುವಂತಹ ವಿಧಾನದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಬೀಜಾಮೃತ ತಯಾರಿಸುವುದಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕಾಗ್ತವೆ. ಸುಮಾರು 100 ಕಿಲೋಗ್ರಾಂನಷ್ಟು ಬೀಜೋಪಚಾರವನ್ನು ಬೀಜಾಮೃತವನ್ನು ತಯಾರಿಸುವಂತಹ ವಿಧಾನ ಅಂತಂದರೆ, ಬೀಜ ಬಿತ್ತುವ ಹಿಂದಿನ ದಿವಸ ದೇಶಿ ಮತ್ತು ನೀರನ್ನು ಮಿಶ್ರಣ ಮಾಡಿದ ದ್ರಾವಣದಲ್ಲಿ ಮುಳುಗುವ ಹಾಗೆ, ಆದರೆ ತಳಕ್ಕೆ ತಾಗದ ಹಾಗೆ ನಷ್ಟು ಸುಣ್ಣ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಇಡಬೇಕು. ಮಾರನೇ ದಿವಸ ಸೆಗಣಿಯ ಉಳಿದ ಎಲ್ಲ ರೀತಿಯ ಬೀಜಗಳನ್ನು ಬೀಜಾಮೃತದಲ್ಲಿ ಸುಮಾರು 5 ನಿಮಿಷ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಬೇಕಾಗ. ಬೆರಳನ್ನಾಡಿಸಿ ಬೀಜಕ್ಕೆ ಲೇಪನವನ್ನು ಮಾಡಬಹುದು. ಒಣಗಿಸಲು ಗೋಣಿಚೀಲವನ್ನು ಬಳಸುವಂತಹದ್ದು ಒಳ್ಳೆಯದು. ಗೋಣಿಚೀಲಾಮೃತದಲ್ಲಿರುವಂತಹ ಸೆಗಣಿಯು ಶಿಲೀಂಧ್ರ ನಾಶಕವಾಗಿಯೂ ಕೂಡ ಕೆಲಸ ಮಾಡುತ್ತದೆ. ಗೋಮೂತ್ರ ಅಥವಾ ಗಂಜಲೆ ಬೀಜದಿಂದ ಮತ್ತು ಮಣ್ಣಿನಿಂದ ಉತ್ಪತ್ತಿಯಾಗುವ ರೋಗಗಳನ್ನು ಇದು ನಿಯಂತ್ರಿಸುತ್ತದೆ. ಬೀಜಾಮೃತವು ಬೆಳೆ ಪ್ರಚೋದಕವಾಗಿ ಕೆಲಸವನ್ನು ಮಾಡಿ ಮೊಳಕೆಯು ಶೀಘ್ರವಾಗಿ ಬರುವಂತೆ ಮಾಡುತ್ತದೆ. ಇನ್ನೊಂದು ಪ್ರಮುಖವಾದಂಥ 2 ಕಿಲೋಗ್ರಾಂ, ದ್ವಿದಳ ಧಾನ್ಯದ ಹಿಟ್ಟು 2 ಕಿಲೋಗ್ರಾಂ, ನೆಲದ ಮಣ್ಣು 2 ಬೊಗಸೆಯಷ್ಟು, ನೀರು ಸುಮಾರು 20 ಲೀಟರ್ನಷ್ಟು. ಘನ ಜೀವಾಮೃತವನ್ನು ತಯಾರಿಸುವಂತಹ ವಿಧಾನ ಈ ರೀತಿಯಾಗಿದೆ. ನೆಲದ ಮೆಣಿಕ ಮುಕ್ತವಾದ 2 ಕಿಲೋಗ್ರಾಂ ಬೆಲ್ಲವನ್ನು ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಸೆಗಣಿಯ ಜೊತೆ ಕೂಡಿಸಬೇಕು. 2 ಬೊಗಸೆ ನೆಲದ ಮಣ್ಣನ್ನು ಇದರ ಜೊತೆಗೆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಸಿ ಸಂಪೂರ್ಣವಾಗಿ ಉಳಿದ ಗಂಜಲವನ್ನು ಉಂಡೆಗಳನ್ನಾಗಿ ಮಾಡುವುದಕ್ಕೆ ಬೇಕಾದಷ್ಟು ಸೇರಿಸಬೇಕು. ನೀರಿನಲ್ಲಿ 24 ಗಂಟೆಗಳ ಕಾಲ ಇಡಬೇಕು. ನಂತರ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿ ನೆರಳಿನಲ್ಲಿ 21 ದಿವಸಗಳವರೆಗೆ ಒಣಗಿಸಿ ನಂತರ ಸಣ್ಣಗೆ ಪುಡಿ ಮಾಡಿ ಚೀಲದಲ್ಲಿ ಎರೆಹುಳು ಗೊಬ್ಬರದ ರೀತಿ 1 ಎಕರೆಗೆ ಇವುಗಳನ್ನು ಬಳಸಬಹುದು. ಇದೇ ಘನ ಜೀವಾಮೃತವನ್ನು ಮೇಲು ಗೊಬ್ಬರವಾಗಿ ಕಳೆ ತೆಗೆದ ನಂತರ 1 ಎಕರೆಗೆ ಸುಮಾರು 200 ಕಿಲೋಗ್ರಾಂನ ಪ್ರಮಾಣದಲ್ಲಿ ಕೊಡಬಹುದು. ಈ ಘನ ಜೀವಾಮೃತವನ್ನು ಖುಷ್ಕಿ ಜಮೀನಿಗೆ ಬಹುದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ, ದೇಶಿ ಹಸುವಿನ ಸೆಗಣಿ ಸುಮಾರು 10 ಕಿಲೋಗ್ರಾಂನಷ್ಟು, ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ 2 ಕಿಲೋಗ್ರಾಂನಷ್ಟು, ದ್ವಿದಳ ಧಾನ್ಯದ ಹಿಟ್ಟು ಬೇಕಾಗ್ತದೆ. ತಯಾರಿಸುವಂತಹ ವಿಧಾನ ಅಂತಂದರೆ, 200 ಲೀಟರ್ ನೀರು ಹಿಡಿಯುವಂತಹ ಡ್ರಮ್ನಲ್ಲಿ ಅರ್ಧ ಭಾಗ ಅಂದರೆ ಸಿ ರಾಡಿ ಮಾಡಿ ಡ್ರಮ್ನಲ್ಲಿರುವಂತಹ ನೀರಿಗೆ ಸೇರಿಸಬೇಕು. ದ್ರಾವಣಕ್ಕೆ 10 ಲೀಟರ್ ಗೋಮೂತ್ರ ಅಥವಾ ಗಂಜಲವನ್ನು ಸೇರಿಸಬೇಕು. 2 ಕಿಲೋಗ್ರಾಂನಷ್ಟು ಕಪ್ಪು ಬೆಲ್ಲವನ್ನು ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಡ್ರಮ್ನಲ್ಲಿರುವ ನೀರಿಗೆ ಮಿಶ್ರಣ ಮಾಡಬೇಕು. ನಂತರ ಸುಮಾರು 2 ಬೊಗಸೆಯಷ್ಟು ನೆಲದ ಮಣ್ಣನ್ನು ಮಿಶ್ರಣವನ್ನು ಮುಚ್ಚಿ ನೆರಳಿನಲ್ಲಿ ಇಡಬೇಕು. ಪ್ರತಿ ದಿವಸ 3 ಬಾರಿ ಪ್ರದಕ್ಷಿಣೆ ಆಕಾರವಾಗಿ ದ್ರಾವಣವನ್ನು ತಿರುಗಿಸಬೇಕು. ನಂತರ ನೀರಿನಲ್ಲಿ ಅದ್ದಿದ ಗೋಣಿಚೀಲದಿಂದ ಡ್ರಮ್ಮಿನ ಬಾಯಿಯನ್ನು ಮುಚ್ಚಿ ನೆರಳಿನಲ್ಲಿ ಇಟ್ಟು ಇದೇ ರೀತಿ 5-7 ದಿವಸಗಳ ಕಾಲ ತಿರುವಂತಹದ್ದು ಮತ್ತು ಮುಚ್ಚುವಂತಹದ್ದನ್ನು ಮಾಡಬೇಕು. ಇನ್ನು ದ್ರವ ಜೀವಾಮೃತವನ್ನು 200 ಲೀಟರ್ ಜೀವಾಮೃತವನ್ನು ಬೆಳೆಗಳಿಗೆ ಅಥವಾ ಮಣ್ಣಿಗೆ ಚಿಮುಕಿಸಬಹುದು. ನೀರಾವರಿ ಭೂಮಿಯಾಗಿದ್ದಲ್ಲಿ ಹನಿ ನೀರಾವರಿ ಅಥವಾ ಸಿಂಚನ ನೀರಾವರಿ ಪದ್ಧತಿಯನ್ನು ಅಳವಡಿಸಿದಂತಹ ಸಂದರ್ಭದಲ್ಲಿ ಸೋಸಿರುವಂತಹ ಜೀವಾಮೃತವನ್ನು ಬಳಸಬೇಕು. ಸೋಸುವುದಕ್ಕೆ ಟ್ಯಾಂಕಿನ ತಳಭಾಗದಲ್ಲಿ ಹೊರಹರಿಯುವಂತಹ ವಾಲ್ವನ್ನು ಕೊಟ್ಟು ತಳದಲ್ಲಿ ಜಲ್ಲಿ ಅಥವಾ ದೊಡ್ಡ ಮರಳನ್ನು ತುಂಬಿಸಿ ನಂತರ 4-5 ಇಂಚು ಒರಟು ಜೀವಾಮೃತವನ್ನು ವಿಂಚುರಿ ಅಥವಾ ಮೋಟರ್ನ ಮೂಲಕ ಹನಿ ನೀರಾವರಿ ಅಥವಾ ಸಿಂಚನ ನೀರಾವರಿಯ ಮೂಲಕ ಪೈಪ್ಲೈನ್ಗೆ ಕೃಷಿಯಲ್ಲಿ ದೊರೆಯುವಂತಹ ತ್ಯಾಜ್ಯಗಳನ್ನು ಕಳೆಗಳು ಮತ್ತು ಹಸಿರೆಲೆಗಳನ್ನು ಭೂಮಿಯ ಮೇಲೆ ಮುಚ್ಚಿಗೆಯ ರೂಪದಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಹೆಚ್ಚಾಗ್ತದೆ. ಹಾಗೆ ಅಸಂಖ್ಯಾತ ಸೂಕ್ಷ್ಮಜೀವಿಗಳು ಮತ್ತು ಎರೆಹುಳು ಹೆಚ್ಚಾಗುವುದರಿಂದ ಅವುಗಳನ್ನು ಹಕ್ಕಿಗಳು ಹಾಗೂ ಇನ್ನಿತರ ಬಿಸಿಲು ಮಳೆಗಳಿಂದಲೂ ಕೂಡ ರಕ್ಷಿಸಬಹುದು. ಮುಚ್ಚಿಗೆಯಿಂದ ಮಣ್ಣಿನಲ್ಲಿ ಉಷ್ಣಾಂಶ ಮತ್ತು ತೇವಾಂಶವನ್ನು ಕಾಯ್ದುಕೊಂಡು ನೀರು ಆವಿಯಾಗುವುದನ್ನು ಕಡಿಮೆ ಮಾಡಬಹುದು. ರೀತಿಯಲ್ಲಿ ಮಾಡಬಹುದು ಮಣ್ಣಿನ ಅಚ್ಚಾದನೆ ಅಥವಾ ಮುಚ್ಚಿಗೆಯನ್ನು ಕೊಡುವಂತಹದ್ದು. ಎಲ್ಲ ತರಹದ ಬೆಳೆಗಳ ಸಾಲುಗಳ ಮಧ್ಯೆ ಅಂತ್ಯಾವಶೇಷಗಳು ಅಥವಾ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಕೂಡ ಉಪಯೋಗಿಸಿಕೊಂಡು ಮಣ್ಣಿನ ಮುಚ್ಚಿಗೆಯನ್ನು ಮಾಡಬಹುದು. ಇದರ ಜೊತೆಗೆ ಹೊದಿಕೆ ಬೆಳೆಗಳು ಅಥವಾ ಅಂತರ ಬೆಳೆಗಳನ್ನು ಬೆಳೆಸುವುದರಿಂದ ಅಂದರೆ ಮುಖ್ಯವಾಗಿ ಬಹುವಾರ್ಷಿಕಗಳ ಬೆಳೆಗಳ ಅಥವಾ ಎಂಡೆ ಅವರೆ ಹುರುಳಿ ಸೋಯಾ ಅವರೆ ಹೆಸರು ಮತ್ತು ಉದ್ದು ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆದು ಮುಚ್ಚಿಗೆಯನ್ನು ಮಣ್ಣಿಗೆ ತಾಗುವುದನ್ನು ತಪ್ಪಿಸಬಹುದು. ಹಸಿರೆಲೆ ಗೊಬ್ಬರಗಳಾದ ಸೆಣಬು ಡಯಂಚ ಇಂತಹ ಬೆಳೆಗಳನ್ನು ಬೆಳೆದು ಮಣ್ಣಿನ ಮೇಲೆ ಮುಚ್ಚಿಗೆಯನ್ನು ಮಾಡುವುದರಿಂದ ಮಣ್ಣಿನ ಕೊಚ್ಚಣೆಯನ್ನು ತಡೆಗಟ್ಟಬಹುದು. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಬಹುದು. ಡಲ್ಗೆ 31,000 to 38,500 ರೂಪಾಯಿ. ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 6,400 to 9,000 ರೂಪಾಯಿ, ಸಾವಿರಕ್ಕೆ 12,000 to 15,000 ರೂಪಾಯಿ, 2,950 ರೂಪಾಯಿ. ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,950. ಆಮದು ಭತ್ತ ಕ್ವಿಂಟಾಲ್ಗೆ 1,750 to 1,950 ರೂಪಾಯಿ. ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,300 to 4,650 ರೂಪಾಯಿ. ಇದರಿಂದ 33,000 ರೂಪಾಯಿ. ಕಾಳುಮೆಣಸು ಕ್ವಿಂಟಲ್ಗೆ 38,000 ರೂಪಾಯಿ. ಮೈಸೂರು 4,000 ರೂಪಾಯಿ. ಗಾಳಿ 3,000 ರಿಂದ 3,500 ರೂಪಾಯಿ. ನೇಂದ್ರಬನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ್ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಈಗ ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ಪದಜ ಸಂಭವನಯ್ಯ ಚಂದ್ರಿಕಾ ಅವರು ಹಾಡಿರುವ ಇನ್ನೊಂದು ಭಕ್ತಿ ರಚನೆ. ಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕರುಣಿಸಿ ಕಾಯೋ ಗಜಮುಖ ವಂದಿಪೆ ಗಜ ಗೌರಿಯ ಪುತ್ರ ಅಜನಾಲ ಗಜಮುಖ ವಂದಿಪೆ ಗಜ ಗೌ ಮಗನ ಮೋಹದ ಬಾಲ ಗಜಮುಖ ಬಂಧಿಸುವೆ ಕರುಣಿಸಿ ಕಾಯೋ ಕಾಯೋ. ನೀಲಕಂಠನ ಸೂತ ಬಾಲ ಗಣೇಶನೇ ಬಾರಿ ಬಾರಿ ಗಿಲ ಕಂಠನ ಸೂತ ಬಾಲ ಗಣೇಶನೇ ಬಾರಿ ಬಾರಿಗೆ ನಿನ್ನ ಭಜನೆ ಮಾಡುವೆ ನಯ್ಯ ಪರ್ವತನ ಪುತ್ರಿಯ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ ಕುಮಾರನೆ ಗರುವಿಯ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ ಗಜಮುಖ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಹರಿಹರರುಳ ಕಂಟಕರನು ತರಿದು ಬಿಸುಡಿದನು ತರಿದು ಬಿಸುಡಿದ ರೈಯ ವಾರದ ಸೇರುವ ಮಾಗದ ದಾರಿ ಶ್ರೀ ಹಯವದನ ನಾಪದ ಸೇರುವ ಗಜಮುಖ ವನ ಕರುಣಿಸಿ ಕಾಯೋ ನೀ ಕರುಣಿಸಿ ಕಾಯೋ.